ಆಕಾಶವಾಣಿ ಬೆಂಗಳೂರು. ಸಮಯ 6:52. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಕೃಷಿರಂಗ ಕೇಳುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ. ಮೊದಲಿಗೆ ರಾಯಚೂರು ತಾಲೂಕಿನ ಪತ್ತೆಪುರ ಗ್ರಾಮದ ಅಕ್ಕಮ್ಮ ಅವರ ರೊಟ್ಟಿ ಉದ್ಯಮದ ಅನುಭವಗಳನ್ನು ಕೇಳುವಿರಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ. ಈಗ ಕೇಳಿ ರಾಯಚೂರು ತಾಲೂಕಿನ ಪತ್ತೆಪುರ ಗ್ರಾಮದ ಅಕ್ಕಮ್ಮ ಅವರ ರೊಟ್ಟಿ ಉದ್ಯಮದ ಅನುಭವಗಳನ್ನು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರ ಇವತ್ತಿನ ನಮ್ಮ ರೈತರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ರಾಯಚೂರು ತಾಲೂಕಿನ ಪತೇಪುರ ಗ್ರಾಮದ ಅಕ್ಕಮ್ಮವರು ನಮ್ಮ ಜೊತೆ ಇದ್ದಾರೆ. ರೈತ ಮಹಿಳೆ, ಗ್ರಾಮೀಣ ಭಾಗದ ಮಹಿಳೆ, ರೊಟ್ಟಿಯನ್ನು ಉದ್ಯಮವನ್ನಾಗಿ ಮಾಡಿಕೊಂಡು ತಮ್ಮ ಬದುಕನ್ನು ನಡೆಸ್ತಿದ್ದಾರೆ. ಪತಿಯೊಂದಿಗೆ, ಮಕ್ಕಳೊಂದಿಗೆ ರೊಟ್ಟಿಯನ್ನು ಮಾಡ್ತಾ, ರೊಟ್ಟಿಯನ್ನು ಮಾರ್ತಾ ಬರುವಂತಹ ಒಂದು ಆದಾಯದಲ್ಲಿ ಬದುಕನ್ನು ನಡೆಸಿಕೊಂಡು ತಮ್ಮ ಉಪಜೀವನವನ್ನು ಮಾಡ್ತಿದ್ದಾರೆ. ಯಾಕೆ ರೊಟ್ಟಿ ಕೆಲಸಕ್ಕೆ ಬಂದರು, ಹೇಗೆ ಅನಿಸ್ತಾ ಇದೆ, ರೊಟ್ಟಿ ಉದ್ಯಮವನ್ನು ಮಾಡ್ಕೊಂಡು ಹೋಗಲಿಕ್ಕೆ ಏನು ಸಮಸ್ಯೆಗಳಿದ್ದಾವೆ, ಯಾವ ರೀತಿಯಾಗಿ ಅದನ್ನು ಚೆನ್ನಾಗಿ ಮಾಡ್ಕೊಂಡು ಹೋದರೆ ರೈತ ಬಾಂಧವರು ಮುಖ್ಯವಾಗಿ ಗ್ರಾಮೀಣ ಭಾಗದಲ್ಲಿ ಈ ಒಂದು ರೊಟ್ಟಿ ವ್ಯಾಪಾರವನ್ನೇ ಹೇಗೆ ಮಾಡ್ಬೋದು ಎಂಬಂಥ ಒಂದು ವಿಚಾರವನ್ನು ಅವರಿಂದ ತಿಳ್ಕೊಳ್ಳೋಣ. ಅಕ್ಕಮ್ಮವರೇ, ಈಗ ತಮ್ಮದು ಪತೇಪುರ ಅಂತ ಹೇಳಿದ್ರಿ, ಹೇಗೆ ತಮ್ಮದು ಮನೆತನ, ಒಕ್ಕಲ್ತನದ ಒಕ್ಕಲ್ತನ ಅಂಬದೇನಿಲ್ಲ ಸರ್, ನಮಗೆ ಹೊಲ ಫಲ ಏನು ಇದ್ರೂ ಕೂಡ ಸ್ವಲ್ಪ ಒಂದೊಂದು 2-2 ಎಕರೆ ಬರ್ತದ್ರಿ. ಅದ್ರ ಜೊತೇಲಿ ಅದು ಸ್ವಲ್ಪ ನ್ಯಾಯದಾಗಿದ್ದು ನಮಗೆ 3-4 ವರ್ಷದಿಂದ ಬದುಕಕ್ಕೆ ತ್ರಾಸಾಗೈತೆ ರೀ. ಹಂಗಾಗಿ ನಾವು ರೊಟ್ಟಿ ಮಾಡ್ಕೊಂಡೇ ಬದುಕಕ್ಕತ್ತೀವಿ. ಅದು ಹೊಲ ಐತಂದ್ರೂ ಕೂಡ 10-15 ವರ್ಷದಿಂದ ನಾನು ರೊಟ್ಟಿನೇ ಮಾಡ್ಕೊಂತ ಬಂದೀನಿ ರೀ. ಅದ್ರಾಗೆ ಮಾಡ್ಕೊಂತ ಈಗ ಮಗಳು ಮದುವೆಯನ್ನು ಮಾಡಿದ್ರಿ. ಹ್ಞೂ, 1 ವರ್ಷ ಮಾಡೀವಿ ರೀ, 1.5 ವರ್ಷ ಹೋಯ್ತು ರೀ. ಹೋದ ತಕ್ಷಣ ಈಗ ನಾವು ಅದರಿಂದ ಬದುಕಿ ಸಾಲನ ಕಟ್ಟಿಗೆಂತ ಅದಕ್ಕೆ ಬಡ್ಡಿಯನ್ನು ಕಟ್ಟಬೇಕು, ಈ ಕಡೆ ನಮ್ಮ ಮನೆ ಖರ್ಚು ನಡೆಸಬೇಕು. ನನ್ನ ಮಗಳು 9 ವರ್ಷದ ಮಗಳಿದ್ದಾಳ ರೀ, ಸ್ಕೂಲಿಗೆ ಕಳಿಸ್ತಾ ಇದ್ವಿ, ಅದಕ್ಕೆ 1 ವರ್ಷಕ್ಕೆ 20,000 ಕಟ್ತೀವಿ ರೀ. ಅದರಿಂದನೇ ನಾವು ಜೀವನ ನಡೆಸಕತ್ತೀವಿ ರೀ. ಇವಾಗ ಭಾಳಷ್ಟು ನೋಡ್ತೀವಿ ನಾವು ಗ್ರಾಮೀಣ ಭಾಗ ಹಳ್ಳಿಯಾಗಪ್ಪ ಅಂತಂದರೆ ಖರ್ಚಿಲ್ಲ, ಏನು ನಡೀತದೆ, ಅಲ್ಲೇನು ರೊಕ್ಕದ ಅವಶ್ಯಕತೆ ಎಷ್ಟು ಬೀಳೋದಿಲ್ಲ ಅಂತ ಈ ಸೀಟಾಗಿ ಮಂದಿ ವಿಚಾರ ಮಾಡ್ತಿರ್ತಾರೆ. ಏ, ರೊಕ್ಕ ಬೇಕಾಗಿಲ್ಲಪ್ಪ, ಹಳ್ಳಿಯಾಗಿದ್ದರೆ ಓಸು ಫ್ರೀ ಇರ್ತಾವ ಅಂತ ಹೇಳ್ಬಿಟ್ಟು. ಹೆಂಗೆ ನಿಮ್ಮದು ಒಕ್ಕಲ್ತನ ಜೊತೆಗೆ ಇಲ್ಲಿ ಕೃಷಿ ಭೂಮಿ ಇದ್ರೂ ಕೂಡ ನ್ಯಾಯದಲ್ಲಿ ಆಯಿತು, ಬೇರೆ ಕಾರಣಕ್ಕೆ ತಾವು ಒಕ್ಕಲ್ತನವನ್ನು ಮಾಡ್ತಿಲ್ಲ, ರೊಟ್ಟಿ ಉದ್ಯಮವನ್ನು ಮಾಡ್ಬೇಕಂತ ಹೇಳಿ 15 ವರ್ಷದ ಹಿಂದೆ ನಿಮಗೆ ಯಾರು ಮಾಹಿತಿ ಕೊಟ್ಟರು, ತಲೆಗೆ ಹೆಂಗೆ ಬಂತು ವಿಚಾರ? ಇದ್ರಿ, ನಮಗೆ ಗೊತ್ತಿದ್ದವರೊಬ್ಬರು ಇದೇ ರಾಯಚೂರಾಗಿದ್ರು, ನಾವು ಕೆಲವು ವರ್ಷ ಖಾನಾವಳಿ ಮಾಡಿದ್ದೀವಿ ರೀ. ಅದು ನಮಗೆ ಮಾಡಿದ್ರು ಕೂಡ ಎದುರು ಬಂತು ರೀ. ಹಂಗಾಗಿ ಒಬ್ಬರು ನಮಗೆ ಗೊತ್ತಿದ್ದವ್ರು ಹೇಳಿದರು, ಹಿಂಗ ರೊಟ್ಟಿ ವ್ಯಾಪಾರ ಮಾಡಿರಿ, ನಿಮಗೆ ಮುಂದೆ ಒಂದು ದಾರಿ ಆಗ್ತದೆ ಬದುಕಕ್ಕೆ. ಅಂದರೆ 1.5 ರೂಪಾಯಿ ಇತ್ತು ರೀ ಫಸ್ಟ್ ನಾವು ಒಂದು ರೊಟ್ಟಿ ಕೊಡಬೇಕಾದ್ರೆ. ಅದರಿಂದನೇ ಮಾಡ್ಕೊಂತ ಬಂದೀವಿ ರೀ. ವರ್ಷಕ್ಕಿಟ್ಟು ಸ್ವಲ್ಪ ಹೆಚ್ಚಕ್ಕೆಂತ ಬಂತು ರೀ. ಹ್ಞೂ, ಈ ವರ್ಷ ಒಂದು ಸ್ವಲ್ಪ ಏರಿದ್ರೆ ಆದರೂ ಕೂಡ ಅಕ್ಕಿ ಜೋಳ ಎಲ್ಲನೂ ತುಟ್ಟೆ ಇದ್ದೇವೆ ರೀ. ಹ್ಞೂ, ಬೀಸೋದು ಕೂಡ ತುಟ್ಟೆ ಐತೆ ರೀ. ಹಂಗಾಗಿ ಅದ್ರಿಗೆ ನಾವು ಒಂದು ಸ್ವಲ್ಪ ರೇಟ್ ಏರಿಸಿ ಅಂತ ಬಂದೀವಿ ರೀ. ಹಂಗಾದ್ರೂ ಕೂಡ ಖರ್ಚಿಗೆ ಸಾಲದೇ ಬರ್ತದೆ, ಎಲ್ಲ ತುಟ್ಟೆ ಇದೆ, ಕಟ್ಟಿ ಕಡಿಸಬೇಕು. ಹಳ್ಳಿಗಿದ್ರೂ ತುಂಬಾನೇ ಎಲ್ಲ ಖರ್ಚನ್ನೇ ಇದೇವ್ ರೀ. ಹ್ಞೂ ರೀ, ನೋಡ್ರಿಕಮ್ಮ ಅವ್ರು, ಈಗ ಕೆಲವೊಬ್ರು ಸಿಟಿಯಲ್ಲಿ ಕೂಡ ಭಾಳಷ್ಟು ಪ್ರಮಾಣದಲ್ಲಿ ಈಗ ಮಿಷಿನ್ಗಳು ಬಂದವ ರೊಟ್ಟಿ ಮಾಡುವಂಥದ್ದು. ಈಗ ಒಂದ್ಸಲ ಹಾಕ್ಬಿಟ್ರಪ್ಪ ಅಂತಂದ್ರೆ ಎಲ್ಲ ಹಿಟ್ಟು ನಾದ್ಕೊಂಡ್ಬಿಡ್ತದ, ರೊಟ್ಟಿ ಅಂತಂದ್ರೆ ಮಿಷನ್ ರೊಟ್ಟಿಗಳು ಬಂದ್ಬಿಡ್ತಾವ, ನೀವು ಹೆಂಗ ನಿಮ್ಮ ರೊಟ್ಟಿ ಏನು ಕೈಲೇ ಬಡಿತೀರಾ ಅಥವಾ ಏನು? ನಮ್ಮ ರೊಟ್ಟಿ ತಗೊಂಡು ಹೋದ್ರೆ ಮಿಷನ್ ರೊಟ್ಟಿ ಬೇಡ ಅಂತಾರ್ರಿ. ಹ್ಞೂನ್ರಿ, ನಿಮಗೆ ಕೈ ರೊಟ್ಟಿನೇ ಚಲೋ ಇದಾವ್ರಿ, ಇವೇ ತೊಗೊಂಬರ್ರಿ. ನಾವು ಹಂಗಾಗಿ ಇದು ತ್ರಾಸ ಆಗ್ತದ ಅಂತೇಳಿ ಮಿಷನ್ ಕೂಡ ತೊಗೊಂಬಂದಿವಿ ರೀ ಒಂದು ಬೇರೆ. 19,000 ಕೊಟ್ಟು ಬೆಳಗಾವಿ ನಮ್ಮ ಯಜಮಾನ್ರಿ ತೊಗೊಂಬಂದ್ರಿ. ಆ ಊಟನ ಸೇಲ್ ಮಾಡಕ್ ಹೋದ್ರೆ ಇವ್ರು ತಗೊಳ್ಳಲ್ರಿ, ನಾವು ಮತ್ತೆ ಅದು ಅರ್ಧ ರೇಟ್ಗೆ ಮಾರ್ಕೊಂಡಿವ್ರಿ ಆ ಮಿಷನ್. ಹ್ಞೂನ್ರಿ, ಮಿಷನ್ ತಂದಿದ್ದು ಕೂಡ ರೊಟ್ಟಿ ಬೇಡ ಅಂದ್ರೆ ನಮಗೆ ಬೇಡ ಅಂತಂದ್ರಿ ರೀ, ನಮ್ಗನು ಅದು ಬಗೆರ್ಲಿಲ್ಲ ರೀ. ಹಂಗಾಗಿ ನಾವು ಕೈಲಿಂದಾನೆ ಮಾಡ್ತೀವಿ ರೀ ರೊಟ್ಟಿ. ನಮ್ಮ ರೊಟ್ಟಿ ಫೇಮಸ್ ಆಗ್ಯಾವ, ಯಾರು ನೋಡಿದ್ರೆ ತೊಗೊಂಬರ್ರಿ ಅಂತಾರ್ರಿ. ಹಾಂ, ಕೈಲಿ ಮಾಡಿದ ರೊಟ್ಟಿಗಳು ರುಚಿ ಇರ್ತಾವ, ರುಚಿ ಇರ್ತಾವ್ರಿ. ಅದ್ರದ್ದು ರುಚಿ ಇರೋದಲ್ಲ, ಕಟ್ಟಿ ಇರ್ತಾವ, ಕಾಜು ಕಡ್ದಂಗೆ ಆತಾವ. ನೀವು ಮಾಡಿದ ರೊಟ್ಟಿನೆ ಚಲೋ ಇರ್ತಾವ್ರಿ. ಇನ್ನೂ 1 ರೂಪಾಯಿ ಹೆಚ್ಚಿಗೆ ತಗೊಂಡ್ರು ಪರವಾಗಿಲ್ಲ, ನಿಮ್ಮ ಕೈ ರೊಟ್ಟಿನೇ ತೊಗೊಂಬರ್ರಿ ಅಂತಾರೆ. ಹ್ಮ್, ನೋಡಮ್ಮ, ಈಗ ಮಿಷಿನ್ ಹಾಕಕ್ಕ ಮತ್ತೆ ಕೈಲಿ ಬಡಿಯೋದಕ್ಕೆ ತ್ರಾಸ ಆಗ್ತದೆ, ಕೈಗಳಿಗೆ ಬಡಿಬೇಕಲ್ಲ, ಯಾಕಂದ್ರೆ ಇದನ್ನ ಹಿಟ್ಟನ್ನ ಅದ್ಕೋಬೇಕು, ಒಲಿ ನೋಡ್ಕೋಬೇಕು, ಮತ್ತೆ ನೀರು ಸವರ್ಬೇಕು, ಇದು ತ್ರಾಸಿನ ಕೆಲಸ. ಹೆಂಗ್ ಮಾಡ್ತೀರಿ ತ್ರಾಸಿನ ಕೆಲಸ ಅಂದ್ರೂ? ಅದು ನಮಗೆ ಬಾಳ ವರ್ಷದಿಂದ ರೂಢಿ ಬಿದ್ದದಲ್ರಿ, ಹಂಗಾಗಿ ನನಗೆ ಇದೇ ಈಜ್ ಅನ್ಸದ್ರಿ. ಹ್ಮ್, ಹಂಗಾಗಿ ಕೈಲಿಂದಾನೇ ಮಾಡಿಕೊಡ್ತೀನಿ ಸರ್. ನೋಡ್ರಿ, 15 ವರ್ಷದ ಹಿಂದೆ ತಾವು ರೊಟ್ಟಿ ಉದ್ಯಮವನ್ನ ಖಾನಾವಳಿ ಬಿಟ್ಟು ಬಂದ್ರಿ, ಅವಾಗ ರೇಟ್ ಹೆಂಗಿತ್ತು, ಅವಾಗ ಎಷ್ಟು ರೊಟ್ಟಿ ಹೊಡಿತಿದ್ರಿ, ಅವಾಗ ವ್ಯಾಪಾರ ಹೆಂಗಾಗ್ತಿತ್ತು? ವ್ಯಾಪಾರ ಏನೋ ಸರಿಯಾಗಿ ಇತ್ತು, ಅವ್ರು ಹೇಳಿದವರೇ ತೊಗೊಂತಿದ್ರಿ 1.5 ರೂಪಾಯಿಕೊಂದು. ಮತ್ತೆ ನೀರ್ವೇ ಇಲ್ಲಲ್ರಿ, ನಮಗೆ ಒಂದು ದಾರಿ ಆಗ್ಬೇಕು, ಹೆಂಗನ ಬಂದಷ್ಟು ಬರಲಿ, ಸುಮ್ಮನೆ ಕುಂತು ಮಾಡೋದೇನದ, ನಮಗೆ ಬದುಕಕ್ಕೆ ಒಂದು ಇದಾಗ್ತದ ಅಂತಂದು ಹಂಗೆ 1.5 ರೂಪಾಯಿಕೊಂದೇ ಕೊಟ್ಕೊಂತ ಹೋದಿವಿ ರೀ. ಒಂದು 2 ವರ್ಷ ತನಕ ಹಂಗೆ ಕೊಟ್ಟಿವಿ ರೀ. ಆಮೇಲೆ 2 ರೂಪಾಯಿ 1.5 ಮಾಡ್ಕೊಂತ ಬಂದ್ರಿ ಕಳ್ದಂಗೆಲ್ಲ. ಆಮೇಲೆ ಇವ್ರಿಗೆ ಕೊಡೋದು ಚಲೋ ಅಲ್ಲ ಅಂತಂದು ನಾವು ಖಾನಾವಳಿ ಬಿಟ್ಟು ಬಂದು ಈ ಕಡೆ ಪತ್ತೆಪುರ ಸೇರ್ಕೊಂಡಿವಿ ರೀ. ಹಾಂ, ಪತ್ತೆಪುರಕ್ಕೆ ಬಂದಮೇಲೆ ನಾವೇ ಸ್ವಂತ ಮಾಡಕತ್ತಿದ್ವಿ ರೀ. ಕೆಲವೊಂದು ಡಾಬಾಗಳು, ಖಾನಾವಳಿಗಳು, ಯಾರನ್ನ ಗೊತ್ತಿದ್ದವರೆಲ್ಲ ಹೇಳಿದ್ರು ರೀ, ನಮ್ಗೆ ಇಷ್ಟು ರೊಟ್ಟಿ ಕೊಡ್ರಿ ಅಂತಂದು. ಸ್ವಲ್ಪ ಹಂಗೆ ರೇಟ್ ಇದು ಮಾಡ್ಕೆ ಅಂತ ಬಂದೀವಿ ರೀ. ಹಂಗೆ ಮಾಡಿ ಇವಾಗ ಡಾಬಾದವರಾಗಲಿ ಯಾರಾಗಲಿ ಫೋನ್ ಮಾಡ್ತಾರೆ. ನಾನು ದಿನಕ್ಕೆ 7 ಗಂಟೆಗೆ ಅನಿಸಿಟ್ರಿ, 2-2.5 ತೈತಿನಿ ರೀ, 200 ರೊಟ್ಟಿ ಮಾಡ್ತೀನಿ ರೀ ನಾನು. ರೊಟ್ಟಿ ದಿನಕ್ಕೆ 200 ರೊಟ್ಟಿ ಹೊಡಿತೀರಿ? ಹ್ಞೂ ರೀ. ಹೆಂಗಮ್ಮ, ಮತ್ತೆ ಈಗ ಜೋಳ ರೊಟ್ಟಿ ಮತ್ತೆ ಸಜ್ಜಿ ರೊಟ್ಟಿ ಎರಡು ಮಾಡ್ತೀರಾ ಹೇಗೆ? ಹೇಳಿದ್ರೆ ನಾವು ಸ್ವಲ್ಪ ಜೋಳದ ರೊಟ್ಟಿ ಕಡಿಮೆ ಮಾಡಿ ಸಜ್ಜೆ ರೊಟ್ಟಿ ಮಾಡಿಕೊಡ್ತೀವ್ರಿ. ಅವ್ರ ರೇಟ್ ಜಾಸ್ತಿ ಆಗಿದೆ ರೀ ಸ್ವಲ್ಪ. ಇವು ಜೋಳದ ರೊಟ್ಟಿ 6 ರೂಪಾಯಿಕೊಂದು ಹಿಂಗೆ ಕೊಡ್ತೀವ್ರಿ, ಅವು 8 ರೂಪಾಯಿ ಹೇಳ್ತೀವ್ರಿ. ಸಜ್ಜೆ ರೊಟ್ಟಿ ಹೇಳೋದನ್ನು ಕಡಿಮೆ ಸರ್. ಹ್ಞೂ, ಈಗ ಮಂದಿ ಅದು ಯೂಟ್ರಂಗೆ ಸಾಗೋದಿಲ್ಲ ಸರ್. ಅವು ಎಳಚ ರೊಟ್ಟಿ ಇದು ನಮಗೆ ಜೋಳದ ರೊಟ್ಟಿ ಈಜಿ, ನಾವು ಭಾಳಷ್ಟು ಯೂಟ್ರನ್ನೇ ಆರ್ಡ್ರ್ ತೊಗೊಂತೀವಿ ರೀ ಸರ್ ನಾವು. ಹ್ಞೂ, ನೋಡಮ್ಮ, ಈಗ ಒಂದು ಸೇರು ಜೋಳಕ್ಕೆ ಅಥವಾ ಒಂದು ಸೇರು ಹಿಟ್ಟಿಗೆ ನಿನ್ನ ಕೈಲಿ ಎಷ್ಟು ರೊಟ್ಟಿ ಬಡಿತೀರಿ? ನಾನು 30 ಮಾಡ್ತೀನಿ ರೀ ಒಂದು ಸೇರಿಗೆ. ಹ್ಞೂ, 30 ರೊಟ್ಟಿ ಮಾಡ್ತೀನಿ ರೀ. ಜೋಳಕ್ಕೆ ಅಥವಾ ಹಿಟ್ಟಿಗೆ? ಜೋಳದ ರೊಟ್ಟಿ ರೀ, ಒಂದು ಸೇರಿಗೆ ಅಂತ ಅಂದ್ರೆ ರೀ. ಹ್ಞೂ, ಒಂದು ಸೇರು ಜೋಳಕ್ಕೆ. ಹ್ಞೂ ರೀ. ಹಂಗಾಗಿ ಸಜ್ಜಿಗೆ ಎಷ್ಟು ಆಗ್ತಮ್ಮ ಒಂದು ಸೇರು ಸಜ್ಜಿಗೆ? ಅದಕ್ಕೆ ಅಷ್ಟೇ ಆಗ್ತಾವ್ರಿ, ಆದರೂ ಅದು ಸಾಗೋದಲ್ಲ ರೀ. ಇವು 2 ಕೈ ಮಾಡೋದು, 1 ಕೈ ಇಟ್ಟು ಟೈಮ್ ಹಿಡ್ತಿದ್ರಿ ಅದು. ಹ್ಞೂ, ಸಜ್ಜೆ ರೊಟ್ಟಿಂದು. ಹಂಗಾಗಿ ನಾವು ಜೋಳದ ರೊಟ್ಟಿ ಆರ್ಡ್ರನ್ನೇ ಜಗ್ಗಿ ತೊಗೊಂತೀವಿ ಸರ್. ನೋಡಮ್ಮ ಅಕ್ಕಮ್ಮ, ಈಗ ಹೊಲ ಇಲ್ಲ ನಿಮ್ದು, ಯಾಕಂತಂದ್ರೆ ಜ್ವಾಳನು ಖರೀದಿ ಮಾಡ್ಕೋಬೇಕು, ಸಜ್ಜಿನ ಕೂಡ ಖರೀದಿ ಮಾಡ್ಕೋಬೇಕು. ಖರೀದಿ ಮಾಡ್ಕೊಂಡ್ರೆ ಎಷ್ಟು ಖರೀದಿ ಮಾಡ್ತೀರಿ ಅಥವಾ ಹೆಂಗ ರೇಟ್ ಸಿಗ್ತದ? ಇದ್ದಾಗ ಸ್ಟಾಕ್ ಮಾಡ್ಕೋತೀರಾ ಹೆಂಗೆ? ನಾವು ಕ್ವಿಂಟಲ್ ಗಟ್ಟಲೆ ತಗೊಂತೀವಿ ಸರ್. ಸ್ವಲ್ಪ ಸಸ್ತ ಇದ್ದಾಗ ಒಂದು ಸ್ವಲ್ಪ 1-5 ಕ್ವಿಂಟಲ್ ತಗೊಂತೀವಿ ರೀ. ಸ್ವಲ್ಪ ತುಟ್ಟಿದ್ದಾಗ 2 ಕ್ವಿಂಟಲು ಹಿಂಗೆ ಹಾಕ್ಕೊಂತೀವಿ ಸರ್. ಹೆಂಗೆ ರೊಕ್ಕ ಜಮಾ ಐತೆಪ್ಪ ಅಂದ್ರೆ ಹಂಗ ತಗೊಂಡು ಸ್ಟಾಕ್ ಮಾಡ್ಕೊಂತೀವಿ, ಆಮೇಲೆ ಅದ್ರಾಗೆ ಜೀವನ ಮಾಡ್ಕೊಂತ ಹೋಗ್ತೀವಿ ಸರ್. ಮತ್ತೆ ಬೀಸೋದು, ಯಾಕಂತಂದ್ರೆ ಸಿಟ್ಯಾಗ 10 ರೂಪಾಯಿಗೆ 1 ಕೆಜಿ ಮಾಡ್ತಾರೆ, ಹಳ್ಳ್ಯಾಗ 10 ರೂಪಾಯಿಗೆ 1 ಕೆಜಿ ಬೀಸ್ತಾರೆ ಯಾಕಂದ್ರೆ ಸಿಟ್ಯಾಗ. ಹಳ್ಳ್ಯಾಗ ಹೆಂಗೈತಮ್ಮ ರೇಟ್ ಬೀಸೋದು? 9 ರೂಪಾಯಿಗೆ ಸೇರ್ ಬೀಸ್ತಾರೆ. 9 ರೂಪಾಯಿಗೆ ಸೇರ್ ಸರ್. ಸಿಟ್ಯಾಗ 10 ರೂಪಾಯಿ ಕೆಜಿ ಮಾಡ್ತಾರೆ. ಕೆಜಿ ರೀ? ಹೌದ್ರಿ, ಅದು ಎಲ್ಲನೂ ರೇಟ್ ಏರ್ಸಿಬಿಟ್ಟಾರ ರೀ. ಹ್ಞೂ, ಹಂಗಾಗಿ ಈಗ ನಮ್ಮದು ಏರ್ಸಂತಂದ್ರೆ ಅಷ್ಟಾದ್ರೆ ತೊಗೊಂಬರಿ ಇಲ್ದ್ರಿಲ್ಲ ಅಂತಾರೆ. ಹಿಂಗಾದ್ರೆ ಹೆಂಗೆ ಜೀವನ ಮಾಡ್ಬೇಕು ಅನಿಸ್ತದ್ರಿ ನಮಗೆ. ಹ್ಞೂ, ಅದೇ ಪ್ರಾಬ್ಲಮ್ ಆಗೈತ್ರಿ. ಈಗ ತಮ್ಮದು ಹೇಳ್ತಾರೆ, ನೀವು ತಂದ್ರೆ 4 ರೂಪಾಯಿಕೊಂದು 3 ರೂಪಾಯಿಕೊಂದು ಹಾಕಂಗಿದ್ರೆ ರಾಕ್ರಿ ಡೈಲಿ ತಗೊಂತೀವಿ ಅಂತಾರೆ ಸರ್. ನಮ್ಮ ಗಿಟ್ಟದಲ್ಲ ರೀ ನಮಗೆ. ಹಾಂ, ನಮ್ಮ ಗಿಟ್ಟಂಗೆ ತಗೊಂಡ್ರೆ ಮಾತ್ರ ಆಗ್ತೀವಿ ಸರ್, ನಾವು ಹಂಗೆ ಮಾಡ್ತೀವಿ ಸರ್. ಹೆಂಗ್ರಿ ಮತ್ತೆ ನೋಡ್ರಿ, 15 ವರ್ಷದಿಂದ ಮಗಳ ಮದುವೆನು ಕೂಡ ಮಾಡಿದ್ರಿ, ಇನ್ನು ಮಗಳಿಗೆ ಓದ್ಸಾಕತ್ತೀರಿ, ಇದು ಸಾಧ್ಯ ಆಗ್ತದ? ಅನಂತರ ಇನ್ನೊಂದು ಲೆಕ್ಕ ನಾವು ನೋಡಿದಾಗ ಹಳ್ಳ್ಯಾಗ ರೊಟ್ಟಿ ಮಾಡುವಂಥವ್ರು ಅಥವಾ ರೊಟ್ಟಿ ಖರೀದಿ ಮಾಡಿ ತಿನ್ನೋರು ಅದಾರ ಅಂತ ಹೇಳ್ತೀರಿ? ಹ್ಞೂ ಸರ್, ಇದಾರ ರೀ, ಮಾಡ್ಲಾರ್ದವ್ರು ಇಲ್ಲ ರೀ, ನಮ್ಮಲ್ಲೇ ತಗೊಂಡೋತಾರೆ ರೀ. ಹ್ಞೂ ರೀ, ಹಂಗಾಗಿ ನೋಡ್ರಿ, ಈಗ ಸಿಟ್ಯಾಗ ಒಂದು ಕಾಲ ಇತ್ತು, ಸಿಟ್ಯಾಗ ಗಂಡ ಹೆಂಡತಿ ನೌಕರಿ ಮಾಡುವಂಥವ್ರು, ಬಿಸ್ನೆಸ್ ಮಾಡೋರು ಅಥವಾ ಮನೆಯಾಗ ಕೆಲಸ ಮಾಡಲಾರ್ದವರು ರೊಟ್ಟಿ ಖರೀದಿ ಮಾಡಿಕೊಂಡು ಊಟ ಮಾಡ್ತಿದ್ರು. ಈಗ ಹಳ್ಳ್ಯಾಗೂ ಕೂಡ ರೊಟ್ಟಿ ಖರೀದಿ ಮಾಡಿ ಮಾಡಲಾರ್ದಂಗೆ ಕಾಲ ಬಂತಲ್ಲ, ಹೆಂಗೆ ಅನ್ಸತ್ತೆ ಅಕ್ಕಮ್ಮ? ಇದು ನೋಡಕ್ ಕುಂತ್ರೆ ನಮ್ಮಂತವ್ರಿಗೆ ಒಳ್ಳೇದ್ರಿ. ಮತ್ ದುಡಿಯವ್ರಿಗೇನ್ರಿ, ಈಗ ಅವ್ರು ಕುಂತ್ಕೊಂಡು ಎಲ್ಲ ಒಂದೇ ಆತದ, ತುಟ್ಟಿ ಜೋಳ ಎಲ್ಲ ತಗೊಂಬಂದು 10 ರೂಪಾಯಿಗೆ ತಂದು ಬೀಸಿಕೊಂಡು ಕಟ್ಟಿ ಕಟ್ಟಿಸಿಕೊಂಡು ಎಲ್ಲ ತಿಪ್ಪಲ್ ಬಿಡೋದಕ್ಕಿಂತ ಮಾಡಿದ ತಗೊಂಬಂದು ಉಣದೇ ಚಲೋ ಅಂತ ಅವ್ರು ಅನ್ಕೊಂಡಾರ್ರಿ. ಮಾಡ್ಕೊಂಬೋದು ಆಗದಲ್ಲಲ್ರಿ, ಹಂಗಾಗಿ ನಮ್ಮಲ್ಲಿ ಇದ್ದಲ್ಲಿ ಬಂದು ಹೋಯ್ತಾರ್ರಿ. ಅದು ನಮ್ಗೆ ಚಲೋ ಅನಿಸದ್ರಿ, ಇದ್ದವ್ರಿಗೆ ನಮ್ಗೆ ಒಂದು ದಾರಿ ಯಾವ ಯಾರಿಗೆ ಕೊಟ್ಟರು ಒಂದಿಲ್ಲರಿ ಸರ್. ಹ್ಞೂ, ಹಂಗಾಗಿ ಇದು ತಗೊಂಡೋಗ್ಲಿ ಬಿಡ್ರಿ ಸರ್ ಅಂತ. ಗ್ಯಾಸ್ ಮೇಲೆ ಮಾಡ್ತೀನಿ, ಕಟ್ಟಿಗೆ ಮೇಲೆ ಇಲ್ಲ, ಕಟ್ಟಿಗೆ ಮ್ಯಾಗ ಮಾಡ್ತೀನಿ ಸರ್. ನಮ್ಗೆ ಗ್ಯಾಸಿನ ಮ್ಯಾಗ ಮಾಡಿದ್ರೆ ಗಿಟ್ಟದಲ್ಲ ರೀ, ಗಿಟ್ಟದಲ್ಲ. ನಾವು ಒಂದು ರೊಟ್ಟಿ ಬಡಿಯೋದ್ರಾಗ ಅದು ಸುಡೋದೂ ಇಲ್ಲ ಸರ್. ಹ್ಞೂ, ಲೇಟ್ ಆಗ್ಬಿಡ್ತಾರೆ, ಅದು ನಡ್ಕಂದೆ ಸುಟ್ಟು ಸುತ್ತಂಗೆ ಇರ್ತದೆ ಸರ್. ಇದಾದ್ರೆ ಸುತ್ತ ಬೆಂಕಿದ್ರಿ, ಹಂಗಾಗಿ ನನ್ನ ರೊಟ್ಟಿ ಫೇಮಸ್. ಎಲ್ಲಿದ್ದವ್ರು ಕೂಡ ನಮ್ಗೆ ಆರ್ಡರ್ ಕೊಡ್ತಾರೆ ಸರ್, ಮದ್ವೆಗಳು ಬರಲಿ ಯಾವುದೇ ಆಯ್ತು. ಈಗ ಒಂದೊಂದ್ಸಲ ಈಗ 500 ರೊಟ್ಟಿ ಕೊಡು, 1000 ರೊಟ್ಟಿ ಕೊಡು ಅಂತ ಹೇಳಿ ಅಡ್ವಾನ್ಸ್ ಬುಕ್ ಮಾಡ್ತಾರ, ಅಥವಾ ಏನೋ ನೀವು ಮಾಡಿ ಅಡ್ವಾನ್ಸ್ ಸ್ಟಾಕ್ ಇಟ್ಕೊಂಡಿರ್ತೀರಿ? ಇದು ಖಾನಾವಳಿಗೆ ಹಾಕ್ಬೇಕಾದ್ರೆ ದಿನ ದಿನನೇ ಮಾಡ್ತೀವಿ ಸರ್. ನಮಗೆ ಮದುವೆ ಆರ್ಡ್ರಿಗಿನ ಕೊಟ್ಟರಿಗಿನ ಒಂದು 8 ದಿನ 15 ದಿನ ಟೈಮ್ ಕೊಟ್ಟಿರ್ತಾರೆ ಸರ್. ನಾನು ಅಷ್ಟೊತ್ತಿಗೆ ಅವ್ರಿಗೆ ಹೇಳಿದ ಪ್ರಕಾರನೇ ಮಾಡಿ ಕೊಟ್ಬಿಡ್ತೀನಿ ಸರ್. ಹ್ಞೂ, ಅವತ್ತು ಎಷ್ಟೇ ಆಗಿರಲಿ ಟೈಮ್ ಇಲ್ಲದಂದ್ರೂ ಕೂಡ ನಾನು ಅಷ್ಟು ಮಾಡಿ ಕೊಟ್ಬಿಡ್ತೀನಿ ಸರ್. ಅನಂತರ ಈಗ ನೀವು ಜಾಸ್ತಿ ಆರ್ಡರ್ ಬಂತಪ್ಪ ಅಂತಂದ್ರೆ ಒಂಚೂರು 1000, 2000 ಈ ನಮ್ಮ ಮದುವೆ ಕಾರ್ಯಕ್ರಮಗಳು ಬಂದಂತಂದಾಗ ನೀವು ಏನು ಕೂಲಿ ಅಂತಕಂತ ರೊಟ್ಟಿ ಬಿಡಕ್ಕೆ ಯಾ ಇಲ್ಲ ಸರ್. ಅದು ಎಷ್ಟೇ ಕಷ್ಟ ಬರಲಿ ಅದು ಒಂದಿನಕ್ಕೆ 300 ರೊಟ್ಟಿ ಆಗಲಿ ಮಾಡಿ ಅವ್ರದ್ದು ಮಾತು ಉಳಿಸಿ ಅಂತೀನಿ ರೀ ನಾನು. ಹ್ಞೂ, ಕೂಲಿ ಹೆಚ್ಚಿ ಮಾಡಿಸೋದು ಇಲ್ಲ ಸರ್. ನಾನು ಯಾರಲ್ಲಿ ತಗೊಂಬೋದಲ್ಲ, ಅದನ್ನು ನಾನು ಅವ್ರ ಮಾತಿನ ಪ್ರಕಾರನೇ ನಾನು ಮುಡಿಸಿ ಕೊಟ್ಬಿಡ್ತೀನಿ ರೀ. ಮಾಡಿ ವಾರಕ್ಕೆ ಅಂದಾಜು ರೊಟ್ಟಿ ಎಷ್ಟು ಹೋಗ್ತಾವ ಅಥವಾ ತಿಂಗಳಿಗೆ ಎಷ್ಟು ರೊಟ್ಟಿ ಹೋಗ್ತಾವ ನಿನ್ನ ಕೈಯಾಗೆ? ನನ್ನ ಕೈಯವ್ರಿ ದಿನ ಇವರು ಡಾಬಾಗಳು ನೋಡಕ್ಕಂತ್ರೆ ನನಗೆ ಒಂದೊಂದು ದಿನಕ್ಕೆ ನಾನು 200 ರೊಟ್ಟಿ 300 ರೊಟ್ಟಿ ಮಾಡ್ತೀನಿ ಸರ್. ಹ್ಞೂ ರೀ, ಮತ್ತು ತಿಂಗಳಿಗೆ ಅಂತಂದರೆ 600 ರೊಟ್ಟಿ ಸನಿಯಕ್ಕೆ ಆತಾವ್ರಿ. ಹ್ಞೂ ಸರ್. ಹ್ಞೂ, ನಾನು ಅದ್ರಂಗೆ ಮಾಡಿಕೊಡ್ತೀನಿ ರೀ. ಅದರಿಂದ ಒಂದು ನನ್ನ ಜೀವನ ನಡೆದದ, ಅದಕ್ಕೂ ನಿಮ್ಮಂಥವ್ರು ಒಂದು ದಾರಿ ತೋರಿಸಿಕೊಟ್ರೆ ನನ್ನದು ಪುಣ್ಯ ಬರ್ತದೆ ಅನ್ಕಂತೀನಿ ನೋಡಿ ಸರ್. ಎಲ್ಲದಕ್ಕೂ ದೇವರಿದ್ದಾನೆ, ಯಾಕಂತಂದ್ರೆ ನಾವು ಮಾಡೋದು ಅಭಿಮಾನ ನೋಡು. ನೀನು ಎಂಥ ಆರ್ಡರ್ಗಳು ಬಂದ್ರು ಕೂಡ ನಾನು ಕೂಲಿ ಹೆಚ್ಚಂಗಿಲ್ಲ, ನನ್ನ ಕೈಲೇ ಬಡ್ದು ಕೊಡ್ತೀನಿ, ಕಷ್ಟ ಆಗಲಿ ಅನ್ನೋದು. ಹಾಂ ರೀ, ಎಷ್ಟೇ ಕಷ್ಟ ಆದರೂ ಅದನ್ನು ಮಾಡಿದ್ರೆ ನಾನು 4 ಬರ್ತದ, ಅದು ನನ್ನ ಕೆಲಸಕ್ಕೆ ಆಗ್ತದ ಅನ್ನೋದಕ್ಕೆ ಮಾಡ್ತೀನಿ ಸರ್ ನಾನು. ಮತ್ತೆ ಮಾರಾಟ ವ್ಯವಸ್ಥೆ ಮತ್ತೆ ಸಿಟಿಗಳಿಗೆ ಹೋದಾಗ ಮತ್ತೆ ಹೋಗೋದು ಬರೋದು ಕೊಡೋದು ತಗೊಳ್ಳೋದು ಲೆಕ್ಕಪತ್ರ? ಲೆಕ್ಕಪತ್ರ ನಮ್ಮ ಗಂಡನವ್ರು ತಗೊಂತಾರೆ ರೀ. ಹಾಂ, ತಂದು ಮತ್ತೆ ಆ ದುಡ್ಡು ನನಗೆ ಅದನ್ನೇನು ಪೆಟ್ರೋಲ್ ಹಾಕ್ಸ್ಬೇಕು ಹಾಕ್ಸ್ಕೊಂಡು ಉಳ್ದದ್ದು ನಾನು ತಂದು ಕೊಡ್ತಾನೆ ರೀ. ಅದ್ರ ಮುಂದೆ ಖರ್ಚು ಏನು ಮಾಡಬೇಕು, ಏನು ನೋಡಬೇಕು, ನನ್ನ ಮಗಳಿಗೆ ಏನು ಕಟ್ಟಬೇಕು, ಎಲ್ಲಿ ಏನು ತಂದಿನಿ ಅದನ್ನೆಲ್ಲ ಕಟ್ಕೊಂಡು ನಾನು ಮುಂದಿಂದು ಮಾಡ್ಕೊಂತೀನಿ ರೀ. ಹ್ಞೂ, ನೋಡಮ್ಮ, ಈಗ ಒಬ್ಬಳು ಇಷ್ಟೆಲ್ಲ ಕಷ್ಟಪಡ್ತಿದ್ದೆ, ಇದು ಜಾಸ್ತಿ ರೇಟ್ ಬಂದಾಗ ಅಥವಾ ಇದನ್ನು ದೊಡ್ಡ ಪ್ರಮಾಣದಲ್ಲಿ ಏನಾದರೂ ಮಾಡ್ಕೊಂಡು ಹೋಗ್ಲಿಕ್ಕೆ ಇನ್ನೊಬ್ಬರು ಕೂಲಿಯಾಳರನ್ನ ಕೈಗೆ ತಗೊಂಡು ಮಾಡೋದು ಚಲೋ ಅಲ್ಲ? ಚಲೋ ಅಂತಂದ್ರೆ ನಮ್ಮ ಟೈಮಿಗೆ ಊರಾಗ ನಾನು ಮಾಡಿದ್ವಿ, ಒಯ್ದು ತಿನ್ನಕಲ್ಕ ನನಗೆ ಯಾರು ಸಿಗ್ತಾರೆ ರೀ? ಅವ್ರನ್ನ ಕೇಳೋದಕ್ಕಿಂತ ನಾನು ಮಾಡೋದೆ ಚಲೋ ಅನ್ಕೊಂಡು ಮಾಡಿಬಿಡ್ತೀನಿ ರೀ ನಾನು. ಹ್ಞೂ, ಈಗ ನಮ್ಮೂರ ಹಳ್ಳಿ ಮಂದಿ ಕಾಲಿರ್ತಾರ ಮಾಡಿಕೊಡ್ತಾರ ಅಂತ ಅನ್ಕಂತಾರೆ ಸರ್. ಆದ್ರೆ ಅವ್ರು ನಮ್ಮಲ್ಲೇ ಒಯ್ದು ಊಟ ಮಾಡೋಕಲ್ಕ ಅವರು ಆಗ್ಲಾರ್ದೇ ಬರ್ತಾರಲ್ರಿ ಸರ್. ಅವ್ರು ನಮ್ಗೆ ಎಲ್ಲಿಂದ ಕೂಲಿಯವರಾಗಿ ಬರ್ತಾರೆ ಸರ್, ಅವರು ಬರೋದಿಲ್ಲ. ಆದಷ್ಟು ನಾನೇ ಮಾಡಿಕೊಟ್ಬಿಡ್ತೀನಿ ಸರ್. ಅನಂತರ ರುಚಿ ಹೆಂಗಂತಾರಮ್ಮ, ನಿನ್ನ ಕೈ ಮೇಲೆ ರೊಟ್ಟಿ ಉಂಡವರು ಏನಂತಾರೆ? ರೊಟ್ಟಿ ಚಲೋ ಇರ್ತಾವಮ್ಮ, ಇನ್ನೊಂದು ಇದಾದ್ರೆ ಚಿಂತೆ ಇಲ್ಲ, ನಮಗೆ ನೀವು ಕೊಡ್ರಮ್ಮ ಇಲ್ಲಂತ ಕಳಿಸ್ಬಿಡ್ರಿ ಅಂತ ಹೇಳ್ತಾರೆ ಸರ್. ಹ್ಞೂ ರೀ, ಮತ್ತೆ ರೊಟ್ಟಿ ಮಾಡಿದ್ದೇನೆ ಏನು 15 ದಿವಸ 20 ದಿವಸ ಇಟ್ಕೊಂಡು ತಿನ್ಬೋದಮ್ಮ? ಹಾಂ, ತಿನ್ಬೋದು ಸರ್. ನಮ್ಮ ರೊಟ್ಟಿ ತಿಂಗಳಿದ್ರು ಕೂಡ ಕೆಡದಿಲ್ಲ ಸರ್. ನಮ್ಗೆ ಸ್ವಲ್ಪ ಕೈ ಬಡದದ್ದು, ನೀರಾಡಿದ್ದು ಸ್ವಲ್ಪ ಚಲೋ ಸುಟ್ಟಿದ್ದು ಚಲೋ ಇರ್ತಾವ? ಚಲೋ ಇರ್ತಾವ್ರಿ. ನಮ್ಮ ರೊಟ್ಟಿ ಚಲೋ ಇದ್ದದಕ್ಕೆ ಎಲ್ಲಿಂದವ್ರು ಸುತ್ತ ಹಳ್ಳಿಯವ್ರು ಕೂಡ ಬಂದು ನಮ್ಮಲ್ಲೇ ಒಯ್ತಾರೆ ಸರ್. ಅದೇ ಒಂದು ಕಾರ್ಪುಡಿ ಸೆಂಗ ಚಟ್ನಿ ಇತ್ತಪ್ಪ ಅಂತಂದ್ರೆ ಅದನ್ನ ಮೇಲೆ ಮೊಸರು ಹಾಕೊಂಡು ಅದೇ ರೊಟ್ಟಿ ಉಟ್ಕೊಂಡು ಬಿಡ್ತಾರ್ರಿ. ಹ್ಞೂ, ನೀವು ಪಲ್ಯ ಮಾಡಿಕೊಡ್ಲದ್ರಲ್ಲಮ್ಮ, ನಮ್ಮ ರೊಟ್ಟಿಯಂದೆ ಕಳಿಸ್ಕೊಡ್ರಿ, ಮಾಡಿಕೊಡ್ರಿ, ನೀವು ವಾಪಸ್ ಮಾತ್ರ ನಮ್ಮನ್ನು ಕಳಿಸ್ಬೇಡ್ರಿ ಅಂತಾರ್ರಿ ಹಳ್ಳಿ ಮಂದಿರಿ. ನೋಡಮ್ಮ, ಈಗ ಇಷ್ಟು ವರ್ಷದಿಂದ 15 ವರ್ಷದಿಂದ ತಾವು ರೊಟ್ಟಿ ಬಿಡಕತ್ತೀರಿ, ಏನು ಕೈ ಕಾಲು ನೋಯೋದು, ಈಗ ಭುಜ ನೋಯೋದು? ಇಲ್ಲ, ನಾನು ಆರಾಮಾಗಿ ಇನ್ನು ಸರ್. ಆ ದೇವ್ರ ಆಶೀರ್ವಾದದಿಂದ ನಾನು ಇಷ್ಟು ರೊಟ್ಟಿ ಬಡಿದ್ರು ಕೂಡ ಆರಾಮಾಗಿನಿ, ನನ್ನ ದೇವ್ರು ಹಿಂಗೆ ಇಡಲ ಅಂತ ಕೇಳ್ಕೊಂತೀನಿ ಸರ್. ಹೆಂಗಮ್ಮ, ಏನಾದರೂ ಜಾಸ್ತಿ ಪ್ರಮಾಣದಲ್ಲಿ ಆಗುವಂಥದ್ದು ಇದನ್ನು ಏನಾದರೂ ದೊಡ್ಡ ಪ್ರಮಾಣದಲ್ಲಿ ಮುಂದುವರಿಸಿಕೊಂಡು ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಬಂತಪ್ಪ ಅಂತಂದ್ರೆ ಸುತ್ತಹಳ್ಳಿ ತಾಲೂಕಾ ಪ್ಲೇಸು, ಡಾಬಾ, ಮದುವೆ, ಮಂಚೂರಿ ಇವೆಲ್ಲ ಆದವಪ್ಪ ಅಂತಂದ್ರೆ ಹೆಂಗೆ ನಿಮಗೆ ಮತ್ತೆ ಮಂದಿ ಬೇಕಾದದ್ದು ಏನಾದರೂ ನನ್ನ ಕೂಲಲ್ಲಿ ಇಟ್ಕೊಂಡು ಏನಾದ್ರು ಮಾಡ್ಬೋದಲ್ಲ? ಬದ್ಲಿ ಏನು ಮಾಡೋಕ್ಕಿಲ್ಲ ರೀ ಸರ್, ನಮ್ಗೆ ಇದೊಂದು ಹಚ್ಚಿ ಬಂದ್ಬಿಟ್ಟದ್ರಿ. ಹಾಂ, ಏನು ಮಾಡಿದ್ರು ನಮಗೆ ಇದರಷ್ಟು ಕೆಲವೊಂದು ಮಾಡಿದ್ವಿ ರೀ, ನಡವಂತರಲ್ಲಿ ಕೂಡ ಚಿಪ್ಸ್ ಅಂತ ಅವಂತ ಇವಂತ ಮಾಡಿದ್ವಿ ರೀ. ಅವು ಎಲ್ಲ ಬೇಸರದಾಗ್ದೇ ಆಗಿವದು ನನಗೆ. ಇದು ಚಲೋ ಅನಿಸ್ತು, ನಾನು ಇದನ್ನ ಹಿಡಿದನ್ ರೀ. ಬದ್ಲಿ ಯಾವ ಮಾಡೋದಲ್ಲ, ಅದು ಎಷ್ಟೇ ಬಂದರೂ ಕೂಡ ಆರ್ಡ್ರ್ ಬಂದರೂ ನಾನೇ ಮಾಡಿಕೊಡ್ತೀನಿ ಅನ್ನೋ ಧೈರ್ಯ ನನಗೈತೆ ಸರ್. ಹ್ಞೂ, ನೋಡ್ಕಮ್ಮ, ಈಗ ರೊಟ್ಟಿ ಜೊತೆ ಈಗ ನಿಮ್ಮ ಮನೆಯವರು ಹಳ್ಳಿಗೆ ಹೋಗ್ತಾರೆ, ಬೇರೆ ಬೇರೆ ಡಾಬಾಗಳಿಗೆ ಹೋಗ್ತಾರೆ, ಏನಾದರೂ ಒಂದು ಶೇಂಗದ್ದು ಕಡ್ಲಿದು ಒಂದು ಹುರಿದು ಅದನ್ನ ಸ್ವಲ್ಪ ಎಣ್ಣೆ ಹಾಕಿ ಕಾರ್ಪುಡಿ ಹಾಕಿ ಸಣ್ಣ ಸಣ್ಣ ಪ್ಯಾಕೆಟ್ ಮಾಡಿ ಅದ್ರ ಜೊತೆ ಅದನ್ನು ಏನಾದ್ರು ಒಂದು ಮಾಡ್ಕೋಬಹುದಲ್ಲ? ಇಲ್ಲ, ಅವೆಲ್ಲ ಅಲ್ಲೇ ಮಾಡ್ಕೊಂತಾರಲ್ರಿ ಡಾಬಾಗೊಳಗ, ಹಾಗಾಗಿ ನಾನು ರಟ್ಟಿದಷ್ಟೇ ಹಿಡಿದ್ವಿ ರೀ. ನಾವು ನಮಗೆ ಮಾಡಕ್ಕ ಇವ್ರು ಕೊಟ್ಟು ಬರಕ್ಕ ಅದೇ ಟೈಮೇ ಸರಿ ಹೋಗ್ತಾರೆ. ಹಂಗಾಗಿ ನಾವು ಇದನ್ನೇ ಇದು ಮಾಡ್ಕೊಂಡು ಹೊಂಟಿವ್ರಿ. ಹೆಂಗೆ ಅನ್ಸುತ್ತಮ್ಮ ಈಗ 15 ವರ್ಷಗಳ ತಮ್ಮ ಜರ್ನಿ ರೊಟ್ಟಿ ಮಾಡ್ಕೊಂತ ಬಂದಿರಿ, ನಿಮ್ಗೆ ಒಳ್ಳೇದಾಗದ? ಯದಪ್ಪ ಸಾಕು, ಇಷ್ಟು ವರ್ಷ ದುಡಿದೀನಿ, ಇದನ್ನ ಬಿಟ್ಟು ಮತ್ತೆ ಏನಾರ ಮಾಡಮ್ಮ, ಮಗಳ ಮದುವೆ ಆಯ್ತು, ಏನು ಅನ್ಸದ? ನಮ್ಗೆ ಏನು ಅನ್ಸಲ್ಲ ಅಲ್ರಿ, ಕೈಕಾಲು ಗಟ್ಟಿರತ್ತನ ಇದನ್ನೇ ಮಾಡ್ಬೇಕನ್. ಯಾಕಂದ್ರೆ ನಮ್ಮ ಯಜಮಾನ್ರೂ ಬದ್ಲಿ ಅವರು ಏನು ಸಾಲಿ ಕೂಡ ಏನು ಕಲ್ತಿಲ್ಲ ರೀ, ಹೊಸ ನಮ್ಮನೆ ಏನು ಮಾಡಕ್ ಬರೋದಿಲ್ಲ ಅವ್ರಿಗೆ. ನಾನು ರೊಟ್ಟಿ ಮಾಡೋದು, ಇವ್ರು ಹಾಕಿ ಬರೋದು, ಇದೇನು ನಡೆದದ್ರಿ. ಇದ್ರಾಗೆ ಆರಾಮ್ ಬದುಕಿವಿ, ಇಷ್ಟೇ ನಮ್ಮನ್ನ ತಣ್ಣಗೆ ಆರಾಮ್ ಇಟ್ಟುಬಿಟ್ರೆ ಸಾಕಂತ ಕೇಳ್ತಾನ್ರು. ಎಲ್ಲ ಇದ್ರಾಗೆ ನಡೆಸಿವಿ ರೀ, ಇನ್ನ ಸ್ವಲ್ಪ ಇದ್ರು ಕೂಡ ಕಟ್ಟಿ ಮುಟ್ಸ್ತು ಅಂಬಷ್ಟನು ಐತೆ ರೀ. ಆದ್ರ ನಮ್ಮ ಮೈಂದವ್ರು ಕೂಡ ನಮ್ಮನ್ನ ಬೇಸೇ ಹಿಡಿದ್ರಿ ರೀ, ನಮ್ಮ ಮಗಳ ಮದ್ವೆಯಾಗ ಎಲ್ಲ ನೋಡ್ಕೊಂಡ್ರಿ. ಹಂಗಾಗಿ ಎಲ್ಲ ಚಲೋ. ಈಗ ಹೊಲಗಳು ಎಲ್ಲ ಕೈ ಕೊಟ್ಟವಪ್ಪ ಅಂತಂದ್ರೆ, ಈಗ ಉದ್ಯಮಿ ಅನ್ನೋದು ನಮ್ದು ಒಂದು ಕೈ ಕೆಲಸ, ಅದು ನಮ್ಮನ್ನ ಕಾಪಾಡುತ್ತೆ. ಕಾಪಾಡ್ತದೆ ಸರ್, ಇದೊಂದು ಮಾತ್ರ ಧೈರ್ಯ ಐತೆ ಸರ್. ಹ್ಞೂ, ಮತ್ತೆ ಸಣ್ಣ ಮಗಳು ಏನು ಶಾಲೆ ಓದ್ಸಕ್ಕೆ? ಹೌದು ರೀ, ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗೆ ಹಾಕಿವಿ ರೀ, ಥರ್ಡ್ಸ್ ಕ್ಲಾಸ್ ಇದ್ದಾಳ್ರಿ. ಇಬ್ಬರು ಹೆಣ್ಮಕ್ಳಷ್ಟೇ? ಇಬ್ಬರು ಹೆಣ್ಮಕ್ಳಷ್ಟೇ ಇದಾರೆ ರೀ, ಒಬ್ರು ಕೊಟ್ಟ ಮನೆಗೆ ಹೋಗೋಣ. ಆಕಿದು ಕೂಡ ಇವಾಗ ಸೀಮಂತ ಬಂದದ, ಎಲ್ಲ ಖರ್ಚುಗಳ ಹೊಡ್ಕೊಂಬ ಪ್ರಸಂಗ ಬಂದದ್ರಿ ಇವಾಗ. ಮನೆ ಖರ್ಚು ನಿಮ್ದೆಲ್ಲ ಈಗ ಓದ್ತಾ ಓದ್ತಾ ಹೆಚ್ಚನೇ ಆಗೈತ್ರಿ ಖರ್ಚು. ಏನಂತ ಇಂತ ಸೊಸೆ ನಿಮ್ಗೆ ಎಲ್ಲಿ ಸಿಕ್ಕಲು, ಯಾರು ಎತ್ತು ಮಗಳಿಕೆ, ನಿನಗೆ ಹೆಂಡತಿ ಇಂತ ಹೆಂಡತಿ ಸಿಗ್ಬೇಕಾದ್ರೆ ನಿನ್ ಪುಣ್ಯ ಅಂತ ನನ್ ಗಂಡಗೂ ಅಂತಾರ್ರಿ. ನನಗೆ ಇದೊಂದು ಮದಿ ಬಡತನ ಇದ್ರು ಕೂಡ ಇದೊಂದ್ರಿಂದ ಹೆಮ್ಮೆ ಅನಿಸ್ತದ್ರಿ ನನಗೆ. ಗಂಡ ಹೆಂಡತಿ ದುಡಿಬೇಕು, ಯಾಕಂತಂದ್ರೆ ಮನೆ ಕೂತು ನಾವು ಹೊತ್ತಾಕ ಬದಲು ಏನೋ ಒಂದು ನಮ್ ಕೆಲಸ, ಯಾವುದೇ ಕೆಲಸ ಮಾಡ್ಲಿ ನಾವು ಅದನ್ನ ನಾಚಿಕೆ ಅನ್ನೋದು, ಆ ಕೆಲಸ ತೊಡೋದು ಈ ಕೆಲಸ ಸಣ್ಣದು ಅನ್ನೋದನ್ನ ಬಿಟ್ಟು ನಾವು ನಮ್ ಮನೆಗ ಯಾವ್ದು ನಡೀತದ, ನನ್ನ ಕೈ ಮೇಲೆ ಯಾವ್ದು ನೀಗತ್ತ ಅದನ್ನ ಮಾಡ್ಕೊಂಡು ಹೋಗೋದು ಬಹಳ ಚಲೋ. ಅದೇನ್ ಕರೆಕ್ಟ್ ಐತಿ ಬಿಡ್ರಿ, ಆದ್ರೆ ಇವ್ರಿಗೆ ಎಲ್ಲಿ ಮಾಡಿ ಅಭ್ಯಾಸ ಇಲ್ಲ ರೀ. ಇವರು ಇದೇ ರಟ್ಟಿ ಕೊಟ್ಟು ಬರಕ ಟೈಮ್ ಇವ್ರಿಗೆ ಸರಿ ಹೋಗ್ತದ್ರಿ, ನಾನು ಮಾಡಿದಕ್ಕ ಹಿಂಗೆ ನಡೆದ ನೋಡ್ರಿ ಇಬ್ರಿಗೆ. ಅಂದ್ರೆ ರೊಟ್ಟಿ ಮಾರಿದವರು ಅಥವಾ ತಗೊಂಡವರು ಎಲ್ಲ ರೊಕ್ಕ ನಿಮ್ಗೆ ನಗದು ಬರ್ತಾವ? ಏನಾದ್ರು ಡ್ರಾಬೋದವ್ರು ಏನ ತಡದು ಏನಾದ್ರು ತಿಂಗಳ ಗಟ್ಟಲೆ ಲೆಕ್ಕ? ಏನಿಲ್ಲ ರೀ, ಡೈಲಿ ಕೊಟ್ಬಿಡ್ತಾರೆ, ಹೆಂಗ್ ಒಯ್ದು ಹಂಗ್ ಕೊಡ್ತಾರೆ ಸರ್. ಕೊಟ್ಬಿಡ್ತಾರ್ರಿ, ನಾವು ಒಂದು ವಾರಕ್ಕೊಂದು ಬೇರೆನು ಕೊಡ ಅಂತ ಹೇಳ್ತೀವಿ ಸರ್, ನಮಗೂ ಜಗ್ಗಿ ಆಗ್ತದಮ್ಮ ನೀವು ಹೆಂಗ್ ಹಾಕಿದ್ದಂಗೆ ತಗೊಂಡು ಹೋಗ್ಬಿಡ್ರಿ ಅಂತಾರ್ರಿ ಅವರು. ಹಂಗಾಗಿ ತಗೊಂಬಂದ್ಬಿಡ್ತು ಸರ್. ಆಗ್ಲಿ ನೋಡಮ್ಮ, ನಿನ್ ರೊಟ್ಟಿ ತಿಂದರು ಕೂಡ ಬಹಳ ಖುಷಿಯಿಂದ ಬದುಕ್ಯಾರ, ಯಾಕಂದ್ರೆ ನಿಮ್ ಡಿಮ್ಯಾಂಡ್ ಚಲೋ ರೊಟ್ಟಿ ಇದ್ವಪ್ಪ ಅಂತಂದ್ರೆ ನಿಮ್ಮ ಪದೇ ಪದೇ ಒಬ್ಬೊಬ್ರು ಅಂತಾರೆ ಸರ್, ನೀ ಕೊಟ್ಟ ರೊಟ್ಟಿ ನಾವು ಕೊಟ್ಟರಕ್ಕ ನಿನ್ನಲ್ಲಿ ಎಷ್ಟತ್ತಿರ್ತದಮ್ಮ, ನೀನು ಇಷ್ಟು ಜನನ ಬದುಕಿಸ್ತದಲ್ಲ ನೀ ಕೊಡೋ ರೊಟ್ಟಿಯಿಂದ, ಅದಕ್ಕೆ ಹೆಮ್ಮೆ ಪಡ್ಬೇಕು ನಾವು ಅಂತಾರೆ ಸರ್ ಒಬ್ಬೊಬ್ರು. ಹ್ಞೂ ಸರ್. ಮತ್ತೇನಮ್ಮ, ಹೆಂಗ್ ಸಂಸಾರ ಚಲೋ ನಡೆದ ರೊಟ್ಟಿ ಮೇಲೆ? ರೊಟ್ಟಿ ಮೇಲೆ ಚಲೋ ನಡೆದ ಸರ್. ಕಟ್ಸ್ಕೊಂಡಿರಿ ಮನೆ ಐತೆರಿ, ಮೊದ್ಲೇ ಮನೆ ಐತೆರಿ, ಲಗ್ನ ಮುಂದೆ ಸ್ವಲ್ಪ ಇದಾದದ್ದಂದೆ ಇದು ಮಾಡ್ಸ್ಕೊಂಡಿವ್ರಿ. ಇದ್ದದ್ರಾಗ ಏನು ಚಲೋ ಐತೆರಿ. ಹ್ಞೂ ಸರ್. ಮುಂದೇನಮ್ಮ, ಮುಂದೇನು ವಿಚಾರ ಇದ್ರ ಜೊತೆಗೆ? ಇದ್ರ ಜೊತೆಗೆ ದೇವ್ರೆ ದಾರಿ ತೋರಿಸ್ಬೇಕು ನೋಡ್ರಿ, ಈಗಂತ ಇಷ್ಟಕ್ಕೆ ನಡೆದದ. ಹ್ಞೂನ್ರಿ ಮಗಳದ. ನೋಡಮ್ಮ, ನಿನ್ನ ಈಗ ಪತ್ತೆಪುರ ಅಂತಂದ್ರೆ ಏನು ರಾಯಚೂರಿಗೆ ಏನು ಭಾಳ ದೂರಿಲ್ಲ, ಒಂದು 8 ಕಿಲೋಮೀಟರು. ಈಗ ಚಲೋ ಮಂತನದ್ದು ನಿಮ್ಮ ಚಲೋ ರೊಟ್ಟಿ ಕೈ ಏನು ರೊಟ್ಟಿ ಅಪ್ಪ ಅಂತ, ರುಚಿ ರೊಟ್ಟಿ ನಾವು ತಿಂದೀವಿ, ಭಾಳ ನಮಗೆ ಖುಷಿ ಆಯಿತು ಅದನ್ನು ಬಳಕೆ ಮಾಡಿ. ರೊಟ್ಟಿ ಬೇಕಾಗಿತ್ತಪ್ಪ ಅಂತಂದರೆ ಜೋಳದ ರೊಟ್ಟಿ ಆಗಿರ್ಬೋದು, ಸಜ್ಜೆ ರೊಟ್ಟಿ ಆಗಿರ್ಬೋದು, ಎಳ್ಳಚ್ಚಿ ತಾವು ಮಾಡ್ತೀರಿ, ಭಾಳ ರುಚಿ ಅದಾವೆ. ಈಗ ಯಾರಿಗಾರು ಬೇಕಾಗಿತ್ತಪ್ಪ ಅಂತಂದ್ರೆ ನಿಮ್ಗೆ ಫೋನ್ ನಂಬರ್ ಹೇಳಮ್ಮ. 6363-7463-39 ಸರ್. ಇನ್ನೊಂದು ಸಲ ಹೇಳಮ್ಮ. 6363-7463-39 ಸರ್. ಒಳ್ಳೆದಕ್ಕಮ್ಮ, ಭಾಳಷ್ಟು ಖುಷಿ ಆಯಿತು. ನೋಡ್ರಿ, 15 ವರ್ಷಗಳಿಂದ ರೊಟ್ಟಿ ಕೆಲಸವನ್ನೇ ಮುಂದುವರಿಸಿಕೊಂಡು ಹೋಗಿರಿ. ಯಾವುದೇ ಒಂದು ಕೆಲಸ ಮಾಡ್ಬೇಕಪ್ಪ ಅಂತಂದ್ರೆ, ಈ ಸಾಕಪ್ಪ ವಯಸ್ಸಾಯಿತು, ಮಗಳ ಮದುವೆ ಆಯಿತು, ಇದ್ರಾಗ ಏನೋ ಮಾಡ್ಕೊಂಡು ಹೋಗಮ್ಮ ಅಂತೇಳ್ಬಿಟ್ಟು ಬೇಸರ ಮಾಡಿ ಕೆಲಸವನ್ನು ಬಿಟ್ಟುವಂಥದ್ದವರು. ಆದ್ರೂ ಕೂಡ ಬದುಕು ನಡಿಬೇಕಪ್ಪ ಅಂತಂದರೆ ತಾವು ಯಾವುದೋ ಒಂದು ಕೆಲಸವನ್ನು ಮಾಡಿರಿ, ಅದನ್ನು ಬಿಡಬಾರ್ದು ಅಂತೇಳಿ ಅದರಲ್ಲಿ ತಾವು ಖುಷಿಯನ್ನು ಪಡ್ಕೊಂಡು ಹೊಂಟಿರಿ. ಮಂತಂದ ಖರ್ಚನ್ನು ಇಟ್ಕೊಂಡು ಒಬ್ಬಳ ಮಗದು ಒಬ್ಬಳ ಮಗಳ ಮದುವೆ ಖರ್ಚನ್ನು ಕೂಡ ಅದರಲ್ಲೇ ಮಾಡಿರಿ, ಇನ್ನೊಬ್ಬ ಮಗಳಿಗೆ ತಾವು ಒಳ್ಳೆಯ ಶಿಕ್ಷಣವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀರಿ. ಗಂಡ ಹೆಂಡತಿ ಜೊತೆ ಒಂದು ಅನನ್ಯವಾದಂಥ ಒಂದು ಸಂಬಂಧ, ಒಂದು ಹೆಸರನ್ನು ಮಾಡಿಕೊಂಡು ನಿಮ್ಮ ಉದ್ಯಮ ರೊಟ್ಟಿದು

ಇದು ಆಕಾಶವಾಣಿ ರಾಯಚೂರು. ಕೇಳಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆಯನ್ನು ರಾಯಚೂರು ಮಾರುಕಟ್ಟೆ ಕಡಲೆ ಕನಿಷ್ಠ 5,600 ರೂಪಾಯಿಗಳಿಂದ ಗರಿಷ್ಠ 6,250 ರೂಪಾಯಿಗಳವರೆಗೆ, ತೊಗರಿ 6,900 ರೂಪಾಯಿಗಳಿಂದ 7,501 ರೂಪಾಯಿಗಳವರೆಗೆ, ಮಾನ್ವಿ ಮಾರುಕಟ್ಟೆ ಜೋಳ ಕನಿಷ್ಠ 2,800 ರೂಪಾಯಿಗಳು, ಭತ್ತ ಸೋನಮಸೂರೆ ಹೊಸದು 2,200 ರೂಪಾಯಿಗಳು, ಭತ್ತ ಸೋನಮಸೂರೆ ಹಳೆಯದು 2,608 ರೂಪಾಯಿಗಳಿಂದ 3,500 ರೂಪಾಯಿಗಳವರೆಗೆ, ಅಕ್ಕಿ 2,800 ರೂಪಾಯಿಗಳು. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆಯನ್ನ ಕೇಳಿದ್ರಿ. ಈಗ ಕೇಳಿ ಕೃಷಿ ಗೀತೆಯನ್ನ. ಆಳವಾದ ಉಳುಮೆಯಾದು ಹುಳಗಳಿಗೆ ಮಾರಕ, ಹುಳಗಳ ಕಾಟವಿರದೆ ಬೇಸಾಯಕ್ಕೆ ಪೂರಕ. ಆಳವಾದ ಉಳುಮೆಯಾದು ಹುಳಗಳಿಗೆ ಮಾರಕ, ಹುಳಗಳ ಕಾಟವಿರದೆ ಬೇಸಾಯಕ್ಕೆ ಪೂರಕ. ಮಾಗಿ ಉಳುಮೆಯಿಂದ ಶುರು ಮಾಡಬೇಕು ಕಾಯಕ, ಹುಳಗಳನ್ನು ಒಡ್ಡಬೇಕು ಹಕ್ಕಿಗಳಿಗೆ ಯಾಯಕ, ಹುಳಗಳನ್ನು ಒಡ್ಡಬೇಕು ಹಕ್ಕಿಗಳಿಗೆ ಯಾಯಕ. ಹುಳಗಳನ್ನು ಕೊಲ್ಲಬಹುದು ಆರಿಸಿ, ಚಿಮಣಿ ಎಣ್ಣೆ ಚೆಲ್ಲಬೇಕು ನೀರಿನಲ್ಲಿ ಸೇರಿಸಿ. ಕೈಯಿಂದ ಹುಳಗಳನ್ನು ಕೊಲ್ಲಬಹುದು ಆರಿಸಿ, ಚಿಮಣಿ ಎಣ್ಣೆ ಚೆಲ್ಲಬೇಕು ನೀರಿನಲ್ಲಿ ಸೇರಿಸಿ. ಮಾಗಿ ಉಳುಮೆಯಿಂದ ಮಾಡಬೇಕು ಕಾಯಕ, ಹುಳಗಳನ್ನು ಒಡ್ಡಬೇಕು ಹಕ್ಕಿಗಳಿಗೆ ಯಾಯಕ, ಹುಳಗಳನ್ನು ಒಡ್ಡಬೇಕು ಹಕ್ಕಿಗಳಿಗೆ ಯಾಯಕ. ಬೇಕು ಕ್ಲೋರೋಪೈರಿಫಾಸ್ ಮಣ್ಣಿನ ಒಳಗೆ, ಹುಳಗಳನ್ನು ಹೂಳಬೇಕು ಭೂಮಿಯ ಒಳಗೆ. ಸುರಿಯಬೇಕು ಕ್ಲೋರೋಪೈರಿಫಾಸ್ ಮಣ್ಣಿನ ಒಳಗೆ, ಹುಳಗಳನ್ನು ಹೂಳಬೇಕು ಭೂಮಿಯ ಒಳಗೆ. ಮಾಗಿ ಉಳುಮೆಯಿಂದ ಮಾಡಬೇಕು ಕಾಯಕ, ಹುಳಗಳನ್ನು ಒಡ್ಡಬೇಕು ಹಕ್ಕಿಗಳಿಗೆ ಯಾಯಕ, ಹುಳಗಳನ್ನು ಒಡ್ಡಬೇಕು ಹಕ್ಕಿಗಳಿಗೆ ಯಾಯಕ. ಕಾರ್ಬರಿಲ್ಲು ಎರಡು ಭಾಗ ಬೆಲ್ಲ, 18 ಭಾಗ ಅಕ್ಕಿ ತೋಡು ಕರಸಬೇಕು ಅದನ್ನೆಲ್ಲ. 10 ಭಾಗ ಕಾರ್ಬರಿಲ್ಲು ಎರಡು ಭಾಗ ಬೆಲ್ಲ, 18 ಭಾಗ ಅಕ್ಕಿ ತೋಡು ಕರಸಬೇಕು ಅದನ್ನೆಲ್ಲ. ಮಾಗಿ ಉಳುಮೆಯಿಂದ ಮಾಡಬೇಕು ಕಾಯಕ, ಹುಳಗಳನ್ನು ಒಡ್ಡಬೇಕು ಹಕ್ಕಿಗಳಿಗೆ ಯಾಯಕ, ಹುಳಗಳನ್ನು ಒಡ್ಡಬೇಕು ಹಕ್ಕಿಗಳಿಗೆ ಯಾಯಕ. ತಿನಿಸು ಇದನ್ನು ಎಲ್ಲ ಸಾಲಿನಲ್ಲಿ ಚೆಲ್ಲಿರಿ, ಹುಳವು ತಿನ್ನುವಂತೆ ಮಾಡಿ ಅದನ್ನು ನೀವು ಗೆಲ್ಲಿರಿ. ವಿಷದ ತಿನಿಸು ಇದನ್ನು ಎಲ್ಲ ಸಾಲಿನಲ್ಲಿ ಚೆಲ್ಲಿರಿ, ಹುಳವು ತಿನ್ನುವಂತೆ ಮಾಡಿ ಅದನ್ನು ನೀವು ಗೆಲ್ಲಿರಿ. ಮಾಗಿ ಉಳುಮೆಯಿಂದ ಮಾಡಬೇಕು ಕಾಯಕ, ಹುಳಗಳನ್ನು ಒಡ್ಡಬೇಕು ಹಕ್ಕಿಗಳಿಗೆ ಯಾಯಕ. ಮಾಗಿ ಉಳುಮೆಯಿಂದ ಮಾಡಬೇಕು ಕಾಯಕ, ಹುಳಗಳನ್ನು ಒಡ್ಡಬೇಕು ಹಕ್ಕಿಗಳಿಗೆ ಯಾಯಕ, ಹುಳಗಳನ್ನು ಒಡ್ಡಬೇಕು ಹಕ್ಕಿಗಳಿಗೆ ಯಾಯಕ. ಕೇಳುಗರೆ, ಜನವರಿ 16 31 ತಾರೀಕಿನವರೆಗೂ ಮಹಿಳೆಯರನ್ನು ಬಾಧಿಸುವ ಗರ್ಭಕಂಠದ ಕ್ಯಾನ್ಸರ್ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಜಾಲದಲ್ಲಿ ಬೆಳಿಗ್ಗೆ 9:05 ಬೆಂಗಳೂರು ಆಕಾಶವಾಣಿ 101.3 FM ನಲ್ಲಿ, ಬೆಳಿಗ್ಗೆ 8:55 ವಿವಿಧ ಭಾರತಿ ಕನ್ನಡ

ಗ್ರಸ್ತ ಜಲ್ಮಾವು ತಿರುಗಿ ತಿರುಗಿ ಬಂದೆ. ಅಲ್ಲಿಂದ ಬರುವಾಗ ಏನೇನು ತಂದೆ, ಯಾರು ನೀನು ಸಂಸಾರ ಎಂಬುವುದು ಒಂದು ದಿನದ ಸಂತೆ, ಸಂಸಾರ ಎಂಬುವುದು ಒಂದು ದಿನದ ಸಂತೆ. ಅಲ್ಲಿಂದ ಬರುವಾಗ ಏನೇನು ತಂದೆ, ಯಾರು ನೀನು, ಎಲ್ಲಿಂದ ಬಂದೆ, ಬರುವಾಗ ಇತ್ತೇನು ಇಷ್ಟೆಲ್ಲ ಮಂದಿ, ಯಾರು ನೀನು ಬಂದು ಬಳಗವೆಲ್ಲ ನಂದು ನೀನಂದೇ ನೀನೋಗ ಕಾಲಕ್ಕೆ ಎಲ್ಲಿತ್ತು ಮಂದಿ, ನೀನೋಗ ಕಾಲಕ್ಕೆ ಎಲ್ಲಿ ಮಂದಿ, ಯಾರು ನೀನು ಎಲ್ಲಿಂದ ಬಂದೆ, ಎರಡು ಹಸ್ತಗಳಿಂದ ಕಿವಿಗಳನ್ನು ಮುಚ್ಚಿ, ಎರಡು ಹಸ್ತಗಳಿಂದ ಕಿವಿಗಳನ್ನು ಮುಚ್ಚಿ, ನೀ ಬಂದ ದಾರಿಗೆ ಕುಂತೆಲ್ಲ ಮೆಚ್ಚಿ, ಅರವಿನೊಳಗೆ ಜಾರಿ ಬಿಗುದಾರ ಕಚ್ಚಿ, ನೀ ಬಂದ ದಾರಿಗೆ ಒಯ್ತಾರ ಉಚ್ಚಿ, ಯಾರು ನೀನು ಸ್ಮರಣೆಯೊಳಾಡಿ, ಗುರು ಚಿದಾನಂದ ಸ್ಮರಣೆಯೊಳಾಡಿ, ಆತನ ಪಾದಕ್ಕೆ ಮುಕ್ತಿಯು ಬೇಡಿ, ಗುರು ಚಿದಾನಂದ ಸ್ಮರಣೆಯೊಳಾಡಿ, ಆತನ ಪಾದಕ್ಕೆ ಮುಕ್ತಿಯು ಬೇಡಿ, ಯಾರು ನೀನು ಎಲ್ಲಿಂದ ಬಂದ ಮುಂದೆ ಬರುವಾಗ ಇತ್ತೇನು, ಬರುವಾಗ ಇತ್ತೇನು ಇಷ್ಟೆಲ್ಲ ಮಂದೆ. ಯಾರು ನೀನು, ಯಾರು ನೀನು, ಯಾರು ನೀನು, ಯಾರು ನೀನು? ಎಲೆಯೂ ಇಲ್ಲದ ವೃಕ್ಷದ ಮ್ಯಾಲೆ, ತಲೆಯೂ ಇಲ್ಲದ ಪಕ್ಷಿ ಕುಂತು, ನಲೆ ನಲೆದಾಡುತ್ತಾ ಕೂಗುವುದು. ಶ್ರೀ ಗುರು ದೇವ ಬಲೋ ವಿನಯದೆ ಕೇಳಿದೆನಯ್ಯಾ,